ಬರುತ್ತೆ. ನೀವು ಅನುಮಾನ ಇದೆಯಲ್ಲ, ಸ್ವಲ್ಪ ಜಾಸ್ತಿ ಆಗ್ಬೋದು ಏನೋ ಅಂತೇಳಿ ನನಗೆ ಅನ್ಸುತ್ತೆ ಅಂತೇಳಿ ಅನುಮಾನ ಹೋಗ್ಬಿಡುತ್ತೆ ನೀವು ಪ್ರಯೋಗ ಮಾಡಿದಾಗ. ಹೌದಲ್ಲ, ಈಗ ಮಧ್ಯೆ ಅಡಿಕೆ ಹಾಕಿರಿ ಇಲ್ಲಿ. ಈಗ ಹಾಕಿದೆ. ಈಗ ಅಡಿಕೆ ಹಾಕೋದ್ರಿಂದ ಈ ಬೆಳೆಗೆ ತೊಂದರೆ ಆಗುತ್ತೆ, ಯಾಕಂದ್ರೆ ಇದು ಬಿಸಿಲನ್ನ ಬಯಸಿ ಬೆಳೆಯುವಂತ ಬೆಳೆ. ಅದು ಅಡಿಕೆ ಹಾಕೋದಕ್ಕೂ ಒಂದು ಕಾರಣ ಆಯ್ತು ನಮ್ಗೆ, ಅದು ಇದಕ್ಕೆ ಕೆಲಸಗಾರರು ಬಹಳ ಬೇಕು, ಆ ಟೈಮಿಂಗ್ ಜಾಸ್ತಿ ಬೇಕು. ಅದು ಮೊಗ್ಗು ಸ್ವಲ್ಪ ತುದಿಯಿಂದ ಸ್ವಲ್ಪ ಮಕ ಇಷ್ಟು ಹೊಂಡತತಿ ಬೀಜದ್ದು, ಆ ಬೀಜ ಹೊಂಡು ದಪ್ಪ ಆಗೋದ್ರೊಳಗೆ ನಾವು ಕೊಯ್ಬೇಕದ್ನ. 20 ದಿವಸ ಶುರು ಮಾಡಿದ ನಂತರ 20 ದಿವಸ ಒಳಗೆ ಮುಗಿಸ್ಬೇಕದ್ನ ಕೊಯ್ದು. ಅವಾಗ ಏನಾಗ್ತೈತಿ, ನಮ್ಗೆ ಎಷ್ಟು ಜನ ಇದ್ರು ಕಡಿಮೆನೆ, 15-20 ಜನ ಬರ್ತಾರೆ ನಮ್ಗೆ, ಆದ್ರೂ ಕಡಿಮೆ ಆಗ್ತೈತಿ, ಮೊಗ್ಗು ದಪ್ಪ ಬಿಡ್ತದೆ. ನಮ್ಗೆ ಒಂದು ಗಿಡ ಬಿಡಿಸ್ಲಿಕ್ಕೆ ಒಬ್ಬರಿಗೆ ಸಾಕಾಗಿದ್ದೀನಿ ನಾನು? ಸಾಕಾಗಲ್ಲ, ನಮ್ದು ಒಟ್ಟೊಂದು 14-15 ಜನ ಇದ್ರೆ ಒಂದು ದಿವಸಕ್ಕೆ ಒಂದು 5 ಗಿಡ ಮಾಡ್ಬೋದು, 4-5. ಅದು ಮೊಗ್ಗು ಜಾಸ್ತಿ ಇದ್ರೆ ಮಾತ್ರ ನಮ್ಗೆ ತರಿಯೋದಕ್ಕೆ ಟೈಮ್ ಜಾಸ್ತಿ ಬೇಡ, ಕೆಲವು ಗಿಡ ಕಡಿಮೆ ಇರ್ತದಲ್ಲ, ಅವಾಗ 3-4 ಗಿಡನೇ ಆಗದ್ ಕಷ್ಟ. ಇದು ಕಟಾವ್ ಒಮ್ಮೆಗೆ ಬರ್ತಾ? ಇವತ್ತು ಒಂದು ವಾರದೊಳಗೆ ಒಂದಿಷ್ಟು, ಮುಂದಿನ ವಾರಕ್ಕೆ ಒಂದಿಷ್ಟು, ಇನ್ನೊಂದು ವಾರಕ್ಕೆ ಒಂದಿಷ್ಟು. ಹಂಗಂದ್ರೆ ಅದು ಒಂದೇ ಸರಿ ಬಂದಿರ್ತತಿ, ಸ್ವಲ್ಪ ತೆನೆ ಬರೋದ್ ಹಿಂದೆ ಮುಂದೆ ಆಗಿರ್ತದಲ್ಲ, ಅವಾಗ ಏನ್ ಮಾಡ್ತೇವಪ್ಪ ನಾವು ಇಡೀ ನಮ್ದು ಜಾಗನು ಸುತ್ತಾಡಿ ಯಾವ್ದು ಜಾಸ್ತಿ ಬೆಳೆದತ್ತ ಅದನ್ನ ಕಟಾವ್ ಮಾಡ್ಕೊಂತ ಹೋಗ್ತದೆ, ಜಾಸ್ತಿ ಬೆಳೆದನ್ನ ಮೊದ್ಲು ಕಟಾವ್ ಮಾಡ್ತಾವ. ಮತ್ತೆ ಇದರಲ್ಲಿ ಏನ್ ತೊಂದರೆಗಳು ಅಂದ್ರೆ ರೋಗ ರುಜಿನ ಕೀಟ ಅಂತ? ರೋಗ ರುಜಿನ ಅಂದ್ರೆ ಅದೇ ಅದೊಂದು ಕಾಂಡ ಕೊರೆ ಒಂದು ಹುಳ, ಒಂದು ಅದೇ ಹುಳನೇ ಒಂಥರ ಈ ಕಡ್ಡಿ ಬಲೆ ಟೈಪ್ ಮಾಡಿ ಅದ್ರೊಳಗೆ ಒಂಥರದ ಹುಳ ಇರ್ತತಿ, ಅದೇ ಕೆಳಗೆ ಬೋರರ್ ಆಗೋದು ಅಂತ ಅನಿಸ್ತೈತಿ ನನಗೆ. ಒಂದು ವರ್ಷ ನಾವು ಅದನ್ನು ಮಾಡಿದ್ವಿ, ಫುಲ್ಲು ಗಿಡದ ತುಂಬ ಬಲೆ ಕಟ್ಟಿಬಿಟ್ಟಿತ್ತು, ಅದನ್ನ ತೆಗೆದು ಗೊಬ್ಬರ ಚೀಲದ ಹಾಕಿ ಸುಟ್ಟಿವಿ. ಒಂದು ವರ್ಷ ಹಂಗೆ ನೀರಿಗೆ ಬಿಟ್ವಿ, ಅಂದ್ರೆ ಅದು ಹುಳದಿಂದ ಆಗ್ಬೋದು ಅಂತ. ಕಳೆದ ವರ್ಷದಿಂದ ಸ್ವಲ್ಪ ಈ ಬೋರರ್ ಕಡಿಮೆ ಆಗೈತೆ ಅನಿಸ್ತೈತಿ ನನಗೆ. ಒಂದ್ಸರಿ ಬೋರರ್ ಬಂತಂದ್ರೆ ಗಿಡ ಸತ್ತ ಹೋಗುತ್ತಾ ಅಥವಾ ಬದುಕೊಳ್ಳುತ್ತಾ? ಏನಿಲ್ಲ, ನಮ್ದೀಗ ಒಂದು 6-7 ವರ್ಷದಿಂದ ಬೋರರ್ ಐತಿ, ಒಂದ್ 2 ಗಿಡ ಸಾಯ್ತು, ಬಾಕಿ ಗಿಡ ಒಣಗಿದ್ರು ಬಿಡದಿಂದ ಮತ್ತೆ ಹೇಳ್ತದ. ಏನು ಉಪಚಾರ ಮಾಡಿದ್ರಿ ಅದಕ್ಕೆ? ಆರೋಗ್ಯಕ್ಕ ಆರೋಗ್ಯಕ್ಕೆ ಅದು ಏನು ಮಾಡಿಲ್ಲ ನಾವು, ಅದೇ ಒಂದ್ ವರ್ಷ ಅದನ್ನ ಹಾಕಿದ್ವಿ. ಇದು ಈಗ ಕಳೆದ ವರ್ಷ ಅವರು ಒಬ್ರು ಲೆಕ್ಚರ್ ಬಂದವ್ರು ಹೇಳಿದ್ರು, ಅದೊಂದು ಇನ್ ಪ್ರಯೋಗ ಮಾಡಿ ನೋಡ್ಬೇಕು. ಮಾಡಿಲ್ಲ ಇನ್ನು. ಯಾವ್ದೋ ರಾಸಾಯನಿಕ ಹಾಕಿದ್ವಿ ಮೆತ್ತಿದ್ವಿ ಅದನ್ನು ಕೂಡ ಅದು ಅದು ಆಗಿಲ್ಲ. ಅದೇ ಈ ಟಿಮೆಟೊ ಪೊರೇಟ್ ಅಂತ ಬರುತ್ತಲ್ಲ ಅದನ್ನೇ ಹಾಕಿದ್ವಿ, ಅದನ್ನ ಆ ಹೋಲ್ ಒಳಗೆ ಹಾಕಿ ಅದು ಕೆಳಗೆ ಬರಬಾರ್ದು ಅಂತ ಮಣ್ಣಿನ ಪೇಸ್ಟ್ ಮಾಡಿ ಹಚ್ಚಿದ್ವಿ ಅದಕ್ಕೆ ಆ ಹೋಲಿಗೆ. ಮಾರನೇ ದಿವಸನೇ ಆ ಮಣ್ಣು ತಗೊಂಡ್ ಬಂದ್ಬಿಡ್ತಾ ಹುಳ, ಅದ್ರ ವಾಸನೆಗೂ ಸಹ ಇಲ್ಲ. ಈ ದಾಲ್ಚಿನ್ನಿನೂ ಬಹಳ ಸುಟಿ ಇದು, ಅದು ಯಾವ ರೀತಿ ಹುಳ ಅಂತಾನೆ ನಮಗೆ ಸ್ವಲ್ಪ ಆಶ್ಚರ್ಯ ಆಗ್ತೈತಿ. ಅದನ್ನು ಗಟ್ಟಿ ಮತ್ತು ಬಹಳ ಸುಟಿ ಅಂತ ಅಂತಾರಲ್ಲ, ಒಂಥರ ಘಾಟಿನೂ ಇದಲ್ಲ ಅದು. ಹೌದು, ಅದನ್ನ ಈಗ ನಾವು ತಿಂದ್ರೆ ಬಾಯಿ ಒಂಥರ ಉರಿ ಉರಿ ಆಗ್ತತಿ, ಅದು ಕಾಂಡನೆ ಕೊರತೆ ತಿಂದಾಗ ಅಲ್ಲಿ ಇನ್ನೂ ಮತ್ತೆ ಘಾಟಿನ ವಶ ಇರ್ತತಿ. ಎಲ್ಲ ಗಿಡಕ್ಕೂ ಆಗುತ್ತೋ ಅಥವಾ? ಇಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ 60-70% ಗಿಡಕ್ಕೆ ಐತದ. ಮತ್ ನೀವು 60-70% ಅಂತ ಹೇಳಿದ್ರೆ, ಇರು 200 ಗಿಡದಲ್ಲಿ 100-120 ಗಿಡಕ್ಕೆ ಬಂತು ಅಂತ ಹೇಳಿದ್ರೆ, ಮತ್ತೆ ಇಳುವರಿಯಲ್ಲಿ ಹೆಚ್ಚು ಕಡಿಮೆ ಆಗುವುದು, ಗಿಡ ಒಣಗುವುದು ಆಗಿಲ್ಲ. ಅದೇ ಒಂದು ಇಷ್ಟು ವರ್ಷಕ್ಕೆ ನಮ್ಗೆ ಒಂದು 2 ಗಿಡ ಸತ್ತದ್ದು, ಹಂಗೇನಾಗಿಲ್ಲ. ಅದನ್ನ ಆ ರೀತಿ ತಿರಸ್ಕರಿಸಿ ಸುಮ್ಮನೆ ಇದ್ದು ಬಿಡ್ಬಹುದಾ ಹಂಗಾದ್ರೆ? ಅಂತ ಏನು ಎಫೆಕ್ಟ್ ಆಗಲ್ಲ ಅನಿಸ್ತದೆ ನನಗದು ಅದರಿಂದ. ಆದ್ರೆ ಯಾವ್ದಾದ್ರು ಒಂದು ಔಷಧಿ ಮಾಡ್ಕೊಂಡ್ರೆ ಒಳ್ಳೇದೇ ಮಾಡ್ಬೇಕು. 700 ಗಿಡದಲ್ಲಿ ಇಳುವರಿ ಪ್ರತಿ ವರ್ಷ ಹೆಚ್ಚಂಕೋತ ಬಂದಿದ್ದೇವೆ ಅಷ್ಟು ಅಷ್ಟೇ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ ಇದ್ದು ಜಾಸ್ತಿ ಆಗ್ತಾನೆ ಬಂದಿತ್ತು, ಮಧ್ಯೆ ಒಂದ್ 2 ವರ್ಷ ಬಹಳ ಡೌನ್ ಆಯ್ತು. 2 ಕ್ವಿಂಟಲ್ ಬಂದಿದ್ದು 1 ಕ್ವಿಂಟಲ್ ಮಗ್ಗಿ ಬಂತು. ಮತ್ತ ಈ ಕಳೆದ ವರ್ಷದಿಂದ ಗಿಡಕ್ಕೆ 1 ಕೆಜಿ ಬರ್ತಾ ಇತ್ತು. ಅಂದ್ರೆ 200 ಕೆಜಿ ಬರ್ತೈತಿ. ಕಳೆದ ವರ್ಷ ಬಂದೈತಿ. ಇನ್ನೂ ಜಾಸ್ತಿ ಆಗ್ಬೋದು ಅನ್ಸುತ್ತೆ, ಈ ವರ್ಷ ಜಾಸ್ತಿ ಆಗ್ಬೋದು ಅನ್ಸೈತಿ. ನನ್ನ ಅಂದಾಜ ಪ್ರಕಾರ ಒಂದ್ 2.5-3 ಕ್ವಿಂಟಲ್ ಆಗ್ಬೋದು ಅನಿಸ್ತೈತಿ ವರ್ಷ. ಅಂದ್ರೆ ಚೆನ್ನಾಗಿ ಈಗ ಮಿಡಿ ಆಗ್ತಾ ಇತ್ತು ಈಗ, ಆದ್ರೆ ಇನ್ನು ಮೇಲೂ ಉದುರ ಸಾಧ್ಯತೆ ಐತದ. ಇನ್ನು ಸ್ವಲ್ಪ ದಪ್ಪ ಆಗಲ್ಲವರಿಗೂ ಉದುರ್ತದೆ. ಉದುರಿದ್ದನ್ನು ನಾವು ಆರಿಸ್ಕೊಳ್ಳೋಕ್ಕಲ್ಲ, ಅದು ಬೆಳಿಬೇಕು. ಅದೇನಿಲ್ಲ ಅಂತಾರೆ, ಈ ಗೇರು ಮಾವಿನ ತೆನೆ ಬಿದ್ದಂಗೆ ಕರ್ರಗಾಗಿ ಬೀಳ್ತದೆ ಕಪ್ಪಾಗಿ, ಏನು ಬರಲ್ಲ. ರೇಟ್ ಹೆಂಗ ಇದೆ ಮಾರಾಟ ಮಾರುಕಟ್ಟೆ? ಮಾರುಕಟ್ಟೆ ಅಂದ್ರೆ ಈಗೆಲ್ಲ ಬಹಳ ಚೆನ್ನಾಗೈತೆ. ನಾವು ಸ್ಟಾರ್ಟಿಂಗ್ ಅದ 550 ಕೆಜಿ ಕೊಟ್ಟಿದ್ವಿ. ಅವಾಗ ನಮ್ದು ಏನೊಂದು 70-80 ಕೆಜಿ 1 ಕ್ವಿಂಟಲ್ ಬರೋದು. ಈ 3 ವರ್ಷದಿಂದ 800-1,000 ಕಳೆದ ವರ್ಷ 1,300 ಹಂಗೆ ಕೊಟ್ಟಿವಿ. ಅದ್ರಲ್ಲಿ ಲೇಬರ್ ಚಾರ್ಜು ಹಂಗೆ ಆಗ್ತಾ ಐತಿ. ನಾವು ಸ್ಟಾರ್ಟಿಂಗ್ 550 ಕೊಟ್ವಿ ಅಂದ್ರೆ ಅವಾಗ ಅಳಿಗೆ 100 ರೂಪಾಯಿ ಒಳಗಿತ್ತು, ಈಗ 200 ರೂಪಾಯಿ ಆಳು ಹೆಣ್ಣಾಳು ಸಣ್ಣ ಮಕ್ಕಳೆಲ್ಲ ಬರ್ತಾವ ರಜೆ ಇದ್ದಾಗ ಕುತ್ಕೊಂಡು ಮಾಡೋ ಕೆಲಸ ಅಲ್ಲ ತಂಪ್ಲಲ್ಲಿ. ಅಂದ್ರೆ ಕುಂತ್ಕೊಂಡು ಮಾಡೋದು ಅಥವಾ ಗಿಡಕ್ಕೆ? ಅದು ಗಿಡಕ್ಕೆ ಮುರಿಯೋರು ಬೇರೆ ಇರ್ತಾರೆ, ಒಂದ್ 2-3 ಜನ ಏಣಿ ಹಾಕಿ ಏಣಿ ಹಾಕಿ ಮುರಿತೀವಿ ಅದನ್ನ. ಒಂದು ಗಿಡಕ್ಕೆ ಒಂದು 3 ಸೈಡ್ ಏಣಿ ಹಾಕ್ಬೇಕು, 3 ಸೈಡ್ ಹಾಕೊಂಡು ಅದು ಕೆಳಗಡೆ ಈ ಟಾರ್ ಪತ್ರೆ ಇಂಥವು ಹಾಕೊಂಡು ಅದಕ್ಕೆ ಮುರಿದು ಹಾಕಿ ಆ ಆಳಿದ್ದಲ್ಲಿ ಒಯ್ದು ಕೊಡ್ತಾರೆ ಅವರು ಗಂಡಾಳ. ಆ ಗಿಡದ ಬುಡ್ಕೆ ಮಾಡಬಹುದು ನಾಲ್ಕು ನಾಲ್ಕು ಜನ, ಅದು ಸ್ವಲ್ಪ ತಂಪಲು ಬೇಕಲ್ಲ, ಬಿಸಿಲು ಜಾಗಲ್ಲ ಅದು. ನೆರಳು ಎಲ್ಲಿರುತ್ತೆ ಅಲ್ಲಿ ದೊಡ್ಡ ದೊಡ್ಡ ಗಿಡ, ಅದರಲ್ಲೂ ಮಗ್ಗು ಬರದೇದ ಗಿಡ ಐತೆ ನಮ್ದೊಂದು ಐದಾರು ಗಿಡ, ತೆನೆ ಬಹಳ ಬರ್ತೈತಿ, ಮಗ್ಗನಿಲ್ಲ ಅದ್ರ. ಅದು ಏನ್ ಮಾಡ ಅದು ಕೇಳಿದ್ರು ಅದು ಈ ಹೃದಯ ಅಂತಾರ ಅವರು, ನಾವು ತೋಟಗಾರಿಕೆಯವ್ರು ಬಂದಾಗ ಕೇಳಿದ್ವಿ. ಎಲ್ಲದರಲ್ಲೂ ಸ್ವಲ್ಪ ಇದೆ ಇರ್ತದಲ್ಲ ತೋಟದಲ್ಲೂ ಗಂಡು ಗಿಡ ಅಂತಾರ, ಆ ಟೈಪ್ ಒಂದು ಐದಾರು ಗಿಡ ಐತಿ. ಹಂಗಿದೆ ಹೂ ಬಿಡುತ್ತದು, ಹೂ ಬಹಳ ಬಿಡುತ್ತದೆ, ನಿಲ್ಲದಲ್ಲ ಪೂರ್ತಿ ಉದುರಿ ಹೋಗ್ಬಿಡ್ತದೆ. ಅಂದ್ರೆ ಕೆಲವೊಂದಿಷ್ಟು ಹೂವಲ್ಲಿ ಗಂಡು ಹೆಣ್ಣು ಎರಡು ಹೂಗಳು ಇರ್ತವೆ, ಅದಕ್ಕೇನು ಪರಾಗಸ್ಪರ್ಶ ಆಗೋದಿಲ್ಲ, ಒಟ್ಟು ಏನಾಗ್ತದ ಗೊತ್ತಿಲ್ಲ, ಬರೀ ಗಂಡು ಹೂ ಇರ್ಬೋದು. ಅಂದ್ರೆ ಟೊಂಗೆ ಮುರಿತಿರಲ್ಲ ನೀವು? ಮುರಿತೀವಿ. ಮುರಿದಾಗ ಹಿಂಗೆ ಮುರಿಬೇಕು, ಇಷ್ಟೇ ಕಟ್ ಮಾಡಬೇಕು, ಇಲ್ಲೇ ಕಟ್ ಮಾಡಬೇಕು, ಹಂಗೇನು ಇರ್ತದೆ? ಹಂಗೇನಿಲ್ಲ, ಆದಷ್ಟು ಕಡಿಮೆ ಕಟ್ ಮಾಡಿದ್ರೆ ಒಳ್ಳೇದು. ಮೊದಲು ನಮ್ಗೆ ಅನುಭವ ಇರಲಿಲ್ಲ, ಅದು ಒಂದು ಒಂದೂವರೆ ಅಡಿ ಮೇಲ್ ಕಟ್ ಮಾಡಿಬಿಡ್ತಿದ್ವಿ. ಅದು ಮೊದಲು ಹಂಗೆ ಮಾಡಿದ್ದೆ ಒಳ್ಳೇದಾಯ್ತು, ಗಿಡ ಮೇಲೆ ಹೋಗೋದು ಕಡಿಮೆ ಆಯ್ತು, ನಮ್ಮ ಕೆಲಸಕ್ಕೆ ಅನುಕೂಲ ಆಯ್ತು. ಆ ಸೊಪ್ಪು ಜಾಸ್ತಿ ತೆಗೆದರೆ ಉದ್ದ ಮಾಡಿದರೆ ಒಳ್ಳೇದು, ನಮಗೆ ಸೊಪ್ಪಿಗೂ ರೇಟ್ ಐತಲ್ಲ. ಆದರೆ ಈಗ ಮೂರು ವರ್ಷದಿಂದ ಸೊಪ್ಪಿಗೆ ಒಳ್ಳೆ ರೇಟ್ ಇಲ್ಲ, ಒಯ್ಯಕ್ಕೆ ಬರೋರು ಬಿಟ್ಟುಬಿಟ್ರು, ನಮಗೆ ಈ ಮಗ್ಗು ಬೆಳೆಯಕ್ಕೆ ಹಿಡಿದ್ಬಿಡ್ತು. ಹಂಗಾಗಿ ಸೊಪ್ಪು ಮಾಡಕ್ಕೆ ಹಿಡಿದ್ಬಿಟ್ಟು ಇದು ಬೆಳೀತೈತಲ್ಲ ಅಂತೇಳಿ ಸೊಪ್ಪು ನಾವು ಮಾಡೋದು ಬಿಟ್ಟಿವಿ, ಅದನ್ನು ನಾವು ಅಡಕೆಗೆ ಮುಚ್ಚಕ್ಕೆ ಹಿಡಿದ್ಬಿಟ್ವಿ. ಅಂದ್ರೆ ನಮಗೆ 20-25 ರೂಪಾಯಿ ಎಲ್ಲ ರೇಟ್ ಕೇಳಕ್ಕೆ ಹಿಡಿದ್ರು ಸೊಪ್ಪನ್ನು. ಅದು ನಮ್ಗೆ ವರ್ಕೌಟ್ ಆಗಲ್ಲ, ಕೆಜಿಗೆ ಒಣಸ್ಕೊಡ್ಬೇಕು ಅದನ್ನು, ಅದು ಮುಗ್ಗಬಾರ್ದು ಮತ್ತೆ ಸೊಪ್ಪು. ಒಂದೇ ದಿವಸ ಬಿಸಿಲಿಗೆ ಒಣಸಿ, ಬಿಸಿಲಿಗೆ ಒಣಗಿಸಿದ್ರೆ ಒಂದೇ ದಿವಸ ಬಿಸಿಲಿಗೆ ಒಣಸಿ ಮತ್ತೆ ತಂಪ್ಲಲ್ಲಿ ಮೂರು ದಿನ ಇಡಬೇಕು. ಅಂದ್ರೆ ಅದಕ್ಕೊಂದು ಹದ ಬರುತ್ತೆ. ಹಾ, ಅಂದ್ರೆ ಅದು ಕಪ್ಪಾಗಬಾರ್ದು ಎಲೆ, ಎಲೆ ಕಪ್ಪಾದ್ರೆ ಅರ್ಧ ರೇಟ್. ಅದಕ್ಕೆ ಮತ್ತೆ ಎದಕ್ಕೆ ಬರ್ಸ್ತಾರೆ ಅದನ್ನ? ಅಡಿಗೆಗೆ ಬಳಸ್ತಾರೆ, ಅಡಿಗೆಗೆ ಬಳಸ್ತಾರೆ. ಅದು ಪೌಡರ್ ಆಗಿ ಹೋಗ್ತದಂತೆ ಎಲೆ, ಈ ಫ್ಯಾಕ್ಟ್ರಿಗಳಲ್ಲಿ ಪೌಡರ್ ಮಾಡಿ ಅದ್ ಮಸಾಲೆಗೆ ಕಳಿಸ್ತಾರೆ. ಸಾಂಬಾರ್ ಬೆಳೆನೆ ಇದು. 25 ರೂಪಾಯಿ ಕೆಜಿ ಅಂತೇಳಂದ್ರೆ, ನೀವು 200 ಗಿಡ ಆ ರೀತಿ ಬಿಡಿಸಿದಾಗ, ಕಟಾವ್ ಮಾಡಿದಾಗ ಎಷ್ಟು ನಿಮ್ ಕ್ವಿಂಟಲ್ ಗಟ್ಟಲೆ ಬರುತ್ತೆ ಎಲೆ? ಹೌದು, ಅಷ್ಟೇನು ವರ್ಷ ನಾವು ಬಾಳೆ ಎಲೆ ತೆಗೆದಾಗ ಒಂದು 12 ಕ್ವಿಂಟಲ್ ಸಿಕ್ಕಿತ್ತು. ನಾವು ಬೇರೆ ಒಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿವಿ ಇದ್ದಿದ್ದು ಇಡೀ ಪ್ಲಾಟ್ನ. ಆ ವರ್ಷ ಅವರು ಇಡೀ ಗಿಡನು ಎಲೆ ತೆಗೆದ್ರು, ಏನು ಇಲ್ದಂಗೆ ಕ್ಲೀನ್ ಆಗಿ ತೆಗೆದ್ಬಿಟ್ರು. ಆ ವರ್ಷ ಅವ್ರಿಗೆ ಒಂದು 20 ಕ್ವಿಂಟಲ್ ಸಿಕ್ತು. ಅವಾಗೆಲ್ಲ ರೇಟ್ ಬಹಳ ಚೆನ್ನಾಗಿ, ನಾವು 12 ಕ್ವಿಂಟಲ್ ಮಾಡಿದಾಗ 40-45 ರೂಪಾಯಿ ಹಂಗೆ ಕೊಟ್ಟಿದ್ವಿ. ಮತ್ತೆ 25 ಅಂದ್ರೂ ನಿಮಗೆ ಯಾವ ರೀತಿ ಲಾಸ್? ಒಂದ್ ವೇಳೆ ನೀವು ಅದನ್ನು ಸರಿಯಾಗಿ ಒಣಗಿಸಿ ಕೂಡಿಸಿಟ್ಟು ಪ್ಯಾಕ್ ಮಾಡಿ ಮಾರಾಟ ಮಾಡಿದ್ರೆ ನಿಮಗೆ ಗೀಟಲ್ಲು ಹೇಗೆ? ಹಾ, ಗೀಟಲ್ಲ, ಗೀಟಲ್ಲ ಅನ್ನಂತಕ್ಕಿಂತ ಜನ ಕಡಿಮೆ ಆಗ್ಬಿಡ್ತಾರೆ ನಮಗೆ, ಕೆಲಸಗಾರರು ಕಡಿಮೆ ಆಗೋದಕ್ಕಾಗಿ. ಈಗ ಆ ಮೊಗ್ಗು ಹಿಂಗೆ ಒಂದು ಹೆಣೆ ತರ್ಕೊಂಡು ಮೊಗ್ಗು ತರದು ಸೊಪ್ಪು ತರಿಬೇಕು ಅವರು. ಅವಾಗ ಏನಾಗ್ತತಿ, ಅದನ್ನ ಎರಡು ಕೆಲಸ ಮಾಡಕ್ ಹಿಡಿದ್ಬಿಟ್ರೆ ಮೊಗ್ಗು ಬೆಳೆದೋಗ್ಬಿಡ್ತದೆ. ಮೊಗ್ಗಿಗೆ ಒಳ್ಳೆ ಬೆಲೆ ಐತಲ್ಲ, ಹಂಗ ನಾವು ಅದನ್ನ ಮಾಡೋದು ಬಿಟ್ವಿ. ಕೆಲಸಗಾರರಿದ್ರೆ ಎರಡೂ ಮಾಡಿದ್ರೆ ನಮ್ಗೆ ಮೊಗ್ಗು ಕೊಯ್ಯೋದ್ರಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ 60% ಸೊಪ್ಪನೇ ಬಂದ್ಬಿಡ್ತು. ಮಾಡಿದ್ರು ಒಳ್ಳೇದೆ ಕೆಲಸಗಾರರಿದ್ರೆ, ಇದಕ್ಕೆ ಮೇನ್ ಇರೋದೇ ಕೆಲಸಗಾರರು. ಈಗ ಮಕ್ಕಳು ಇರ್ತಾರೆ, ಶಾಲೆ ಕಾಲೇಜು ಬಿಟ್ಟಂತ ಸಂದರ್ಭ ಇವೆಲ್ಲ ಇರ್ತಾವ. ಮಕ್ಕಳನ್ನ ಕರ್ಕೊಂಡು ಹೋಗಿ ಮೊಗ್ಗು ಬಿಡಿಸೋರು ಬೇರೆ, ಎಲೆ ಬಿಡಿಸೋರು ಬೇರೆ, ಹೆಂಗೂ ಮಾಡ್ಬೋದು. ಮಾಡ್ಬೋದು, ಅದೇ ರೀತಿ ಮಾಡ್ತೀವಿ ನಾವು. ಮಕ್ಕಳಿಗೆಲ್ಲ ಮೊಗ್ಗು ತರಿಯಕ್ ಬಿಡ್ತೇವೆ, ದೊಡ್ಡವ್ರನ್ನ ಸೊಪ್ಪು ತರಿಯಕ್ ಬಿಡ್ತೇವೆ, ಅದೇ ರೀತಿ ಮಾಡ್ತೇವೆ. ಕೆಲಸಗಾರ ಸ್ವಲ್ಪ ಕಡಿಮೆ ಆಗಿದ್ದಕ್ಕಾಗಿ ನಾವು ಸೊಪ್ಪು ಮಾಡೋದನ್ನ ಬಿಟ್ಟಿವಿ. ಮತ್ತೆ ನಮಗೇನಾಯ್ತು ಅಂದ್ರೆ, ನಮಗೆ ಈಗ ಅಲ್ಲೇ ಅಡಿಕೆ ಹಾಕಿರೋದಂತ 2 ವರ್ಷದಿಂದ, ಅದಕ್ಕೊಂದು ಮುಚ್ಚುಗಲು ಆತಲ್ಲ, ಕಳಿಗೂ ಸೊಪ್ಪು ಕಂಟ್ರೋಲ್ ಆತ ಅಡಿಕೆಗೆ. ಹಂಗಾದ್ರೆ ಕೆಲಸಗಾರರಿದ್ರೆ ನಮ್ಗೆ ಅದು ಮಾಡಿದ್ರೆ ಒಳ್ಳೇದೇ, ಎಲ್ಲ ರೀತಿಯಿಂದನೂ ಅದು ಉಪಯೋಗ ಐತಿ. ಯಾಕಂದ್ರೆ ಮುಚ್ಚಲಿಕ್ಕೆ ಬೇರೆ ಯಾವುದೋ ಎಲೆ ತಂದು ಹಾಕ್ಬೋದು, ಇದು ತಿನ್ನುವಂತ ಪದಾರ್ಥ ಒಂದು, ಮತ್ತೆ ಅದಕ್ಕೊಂದು ಔಷಧಿ ಗುಣ ಇರುತ್ತೆ ಅಂತದೆಲ್ಲಾನು ಅಲ್ಲಿ ಮುಚ್ಚಕ ಮಾಡೋದ್ರಿಂದ. ಹೌದಲ್ಲ, ಅದು ಹೌದು. ಆದ್ರೆ ನಮ್ದು ಒಂದು ಈ ಅನಾನುಕೂಲತೆಯಿಂದ ನಾವು ಆ ರೀತಿ ಮಾಡಿದ್ವಿ ಅಲ್ಲ, ಅದು ಮಾಡಿದ್ರೆ ಬಹಳ ಒಳ್ಳೇದೇ. ಈ ಕೆಲಸಗಾರರ ಸಮಸ್ಯೆ ಇರೋದ್ರಿಂದ ನಾವು ಆ ರೀತಿ ಮಾಡಿದ್ವಿ ಅದನ್ನ. ಒಂದು ಕ್ವಿಂಟಲ್ಗೆ ನಿಮಗೆ 2,500 ಹಂಗ ಬೀಳುತ್ತೆ ಅಲ್ಲ, 25 ಅಂತ ಹಿಡ್ಕೊಂಡು 2,500 ಅಂದ್ರೆ 10 ಕ್ವಿಂಟಲ್ ಹತ್ತಂದ್ರೆ 25,000 ರೂಪಾಯಿ ಆಯ್ತು. ಅಷ್ಟು ಖರ್ಚು ಬರ್ತಾ ಅಲ್ಲಿ ಜಾಸ್ತಿ ಬರುತ್ತೆ. ಎಲೆ ಬಿಡಿಸಕಂದ್ರೆ ಎಲೆ ಮೊಗ್ಗು ಸೇರಿ ನಮಗೆ ಒಂದು ಗಿಡಕ್ಕೆ ಒಂದು 500 ರೂಪಾಯಿ ಖರ್ಚು ಬರುತ್ತೆ. ಎಲೆ ಮೊಗ್ಗು ಸೇರಿದ್ರೆ ಎಲ್ಲಾ ಗಿಡದಲ್ಲೂ ಆ ರೀತಿ ಅವರೇಜ್ ಬರೋದಲ್ಲ, 2-3 ಕೆಜಿ ಸೊಪ್ಪು ತೆಗಿಬಹುದು ಒಣ ಸೊಪ್ಪನ್ನು. ಅಂದ್ರೆ ಪೂರ್ತಿ ಗಿಡ ಎಲೆ ತೆಗೆದ್ರೆ ಮೊಗ್ಗು ಅದೇ 1/2 ಕೆಜಿಯಿಂದ 3 ಕೆಜಿ ಅಂದ್ನಲ್ಲ, ನಮಗೆ ಎವರೇಜ್ ಬರ್ತಿರೋದು 1 ಕೆಜಿ, 200 ಗಿಡದಿಂದ 2 ಕ್ವಿಂಟಲ್. ಅಂದ್ರೆ ಈ ವರ್ಷ 2.5 ಕ್ವಿಂಟಲ್ ಅಂದ್ರೆ 2.5 ಕೆಜಿ ಬರ್ಬೋದು. ಅದ್ರಲ್ಲಿ ಮತ್ತೆ ನಮ್ದೀಗ ಎಲ್ಲಾ ಗಿಡನು ಸರಿಯಾಗಿ ಬೆಳೆ ಬರ್ತಾ ಇಲ್ಲ, ಸಣ್ಣ ಸಣ್ಣ ಗಿಡ ಇದಾವೆ, ಕೆಲವು ಈ ಮಗ್ ಬರದೇ ಇದ್ದಂತ ಜಾತಿ ಗಿಡನೂ ಐತಿ. ಹಂಗಾದ್ರೆ ನಮಗೆ ಇದರಿಂದ ಒಂದು 3-4 ಲಕ್ಷ ರೂಪಾಯಿ ಅಥವಾ 7 ಲಕ್ಷ ರೂಪಾಯಿ ಬಂತು ಅಂದ್ರೆ ಅರ್ಧಕ್ಕರ್ಧ ಖರ್ಚಾಗುತ್ತೆ. ಅರ್ಧ ಖರ್ಚಾಗುತ್ತೆ, ಇರ್ಲಿ, 4 ಜನ ನಮ್ಮ ಜೊತೆಗೆ ಬೆಳೆದಾರ ಅನ್ನೋದ್ರೆ ಅದು ಕೂಡ ಖುಷಿನೇ ಅಲ್ಲ. ಹೌದು ಅಲ್ಲ, ಇದು ಬೆಳಿಬಹುದು, ಖರ್ಚಿಲ್ದೇ ಬೆಳೆ ಅಂತಾನೆ ನಾ ಹೇಳ್ಬೋದು. ಯಾಕಂದ್ರೆ ಬೆಳಸಕ್ ಏನು ಖರ್ಚಿಲ್ಲ ಇದಕ್ಕೆ, ನಾವೊಂದು ಬೆಳಸಕ್ ಖರ್ಚೇ ಮಾಡಿಲ್ಲ ನಾವು, ಅನಾನಸಿನ ಜೊತೆಗೆ ಬೆಳೆದ್ಬಿಟ್ಟಿಲ್ಲ ಏನು ಮಾಡಿಲ್ಲ. ಅದು ಅನಾನಸ್ ಬಿಟ್ಟ ನಂತರ ವರ್ಷಕ್ಕೊಂದ್ಸರಿ ಸ್ವಲ್ಪ ಯಾವ್ದಾದ್ರು ರಾಸಾಯನಿಕ ಹಾಕಿ, ಮತ್ ಬೇರೆ ಯಾವ್ದು ಕೆಮಿಕಲ್ ಬಳಸಿಲ್ಲ ನಾವು, ಯಾವ್ದು ತೆನೆಗಿನಿಗೆ ಯಾವುದೇ ಸಿಂಪಡಣೆ ಮಾಡಿಲ್ಲ. ಇದು ಎಷ್ಟು ಎಕರೆದಲ್ಲಿ ಕುಂತಿದೆ? 200 ಗಿಡ. 1.5 ಎಕರೆ. 1.5 ಎಕರೆಯಲ್ಲಿ 200 ಗಿಡ ಕುಂತಿದೆ. ಈಗ ಮತ್ತೆ ಅಡಿಕೆ ಹಾಕ್ತಾ ಇದ್ದೀರಿ? ಹಾಕಿದೇವಿ ಈಗ ಒಂದು ಈ ಜುಲೈ ಜೂನ್ ಬಂದ್ರೆ 2 ವರ್ಷ ಆಗ್ತದೆ ಅಡಿಕೆಗೂ. ಅಡಿಕೆ ಬೆಳೆದಂಗೆಲ್ಲ ಇದ್ರ ಇಳುವರಿ ಮತ್ತೆ ಕಡಿಮೆ ಹಾಕೊಂತ ಹೋಗ್ಬೋದು ಆಗ್ಬೋದು ಅನಿಸ್ತದೆ ನನಗೆ. ಸೊಪ್ಪು ಬಹಳ ಚೆನ್ನಾಗಿ ಬರ್ತದೆ. ಈ ಮೊಗ್ಗಿನ ಪ್ರಮಾಣ ಕಡಿಮೆ ಆದ್ರೂ ಸೊಪ್ಪು ನೆರಳಿದ್ದಲ್ಲಿ ಉದ್ದ ಆಗಲ ಆಗಿ ಬರ್ತದೆ. ಅವಾಗ ನಮ್ಗೆ ಸೊಪ್ಪಿಗೆ ಮಾರ್ಕೆಟ್ ಬರ್ಬೋದು. ಅದು ಉದ್ದ ಆಗಲ ಆದ್ರೆ 60 ರೂಪಾಯಿ ಕೆಜಿ ವರೆಗೂ ತಗೊಂತಾರೆ. ನಮ್ಮ ಕಾಡಲ್ಲಿ ನಿಷ್ಠೆ ಅಂತ ಬರ್ತದೆ, ದಾಲ್ಚಿನ್ನಿ ಇದೆ, ಅದು ಕಾಡಲ್ಲಿ ಇರೋದಕ್ಕೆ ಮೊಗ್ಗು ಜಾಸ್ತಿ ಬರೋದಿಲ್ಲ. ಇದನ್ನ ಈಗ ಎಲ್ಲ ಸೀಡ್ಸ್ ಎಲ್ಲ ಮಾಡಿದ್ರಲ್ಲ, ಹಂಗಾಗಿ ಇದು ದಾಲ್ಚಿನ್ನಿ ಅಂತ ಇದಾಯ್ತು. ಈಗ ಆ ಗಿಡ ಇಷ್ಟೇ ಎತ್ತರ ಇರಬೇಕು, ಅದಕ್ಕಿಂತ ಜಾಸ್ತಿ ಎತ್ತರ ಆಗ್ಲಿಕ್ಕೆ ಬಿಡಬಾರ್ದು, ಹಂಗೇನ್ರಿ ಇರ್ತ? ಹೌದು, ಅಂದ್ರೆ ಕೆಲ್ಸಕ್ಕೆ ತೊಂದರೆ ಆಗ್ತದೆ. ಜಾಸ್ತಿ ಮೇಲೆ ಹೋದ್ರೆ ನಮ್ಗೆ ಈಗ ಎಣ್ಣೆ ಹಾಕೊಂಡು ಕೊಯ್ಬೇಕು. ಅವಾಗ ಕೆಲಸಗಾರರು ಬಹಳ ಉದ್ದನ ಎಣ್ಣೆ ಹಾಕೊಂಡ್ರೆ ಅವರು ಕೊಯ್ಯೋದ್ ಸಮಸ್ಯೆ ಆಗ್ತದೆ. ಅದಕ್ಕೆ ಏನ್ ಮಾಡ್ತೇವಪ್ಪ ಅಂದ್ರೆ ನಾವೊಂದು ಹೆಚ್ಚು ಅಂದ್ರೆ 12-15 ಅಡಿ ಅದಕ್ಕೆ ಮೇಲೆ ಹೋಗಿ ಬಿಟ್ಟಿಲ್ಲ ಅವನು. ಅಂದ್ರೆ ನಮ್ಗೆ ಹಿಂಗ ಆಗಲ್ಲ ಆದ್ರೆ ಒಳ್ಳೇದು. ಕೆಳಗಡೆ ಪೂರ್ತಿ ನಿಂತ್ಕೊಂಡು ಕೊಯ್ದು ಬಿಡ್ತಾರೆ ಕೆಳಗಡೆ ಮೊಗ್ಗನ್ನ, ಅದು ಮುರಿಯೋದೇ ಇಲ್ಲ ನಾವು. ಕೈ ಸಿಗಲ್ಲಿವರಿಗೆ ನಿಂತ್ಕೊಂಡು ಕೊಯ್ದು ಬಿಡ್ತಾರೆ, ಮೇಲಿನ ಮಾತ್ರ ಬಿಟ್ಕೊಡ್ತೀವಿ. ಮೇಲೆ ನೆತ್ತಿಯನ್ನು ಕಟ್ ಮಾಡಿಬಿಡೋದು ಪ್ರತಿ ವರ್ಷ ಮಾಡಕ. ಪ್ರತಿ ವರ್ಷ ಅಂದ್ರೆ ನೆಟ್ಟು ವರ್ಷದಿಂದಾನೇ ಶುರು ಮಾಡಿದೀವಿ ನಾವು. ಅದನ್ನ ಕುಡಿ ಚೂಟೋದು ಅಂತಾರಲ್ಲ, ಮಾರನೇ ವರ್ಷದಿಂದಾನೇ ಕುಡಿ ಚೂಡ್ತಾ ಇದ್ದಾವೆ, ಮೇಲೆ ಹೋಗ್ಬಾರ್ದು ಅದು ಅಡ್ಡ ಹೆಣೆ ಬರಲಿ ಅಂತ. ಹಾಗಾಗಿ ಅಡ್ಡ ಬಂದಷ್ಟು ನಮಗೆ ಇಳುವರಿನೂ ಜಾಸ್ತಿ. ಈಗ ಮಾವಿನಲ್ಲಿ ಹಂಗೆ ಕಚೆ ಗಿಡ ಹಂಗೆ ಇರ್ತದೆ ನೋಡ್ರಿ, ಅಡ್ಡಾಗಿ ಹೋಗತಿ. ಈಗ ನಮ್ಮ ಲೋಕಲ್ ತಳಿಗಳೆಲ್ಲ ಮೇಲೆ ಹೋಗ್ತಾವೆ. ಅದೇ ರೀತಿ ಇದನ್ನ ಮೇಲೆ ಹೋಗಿ ಕೊಡದೇ ಇದ್ರೆ ಒಳ್ಳೇದು. ನೀವೇನೋ ಅಡಿಕೆ ಹಾಕಿದ್ರಿ, ಬೇರೆ ರೈತರು ಏನಾದ್ರೂ ಬೇರೆ ಒಳ ಬೆಳೆಗಳನ್ನ ಹಾಕ್ಬೋದ? ಅಂತರ ಬೆಳೆ ಹಾಕ್ಬೋದು. ಈಗ ನಮ್ಮಲ್ಲಿ ನಮ್ಗೆ ಬೇರೆ ಯಾವ ಬೆಳೆ ಮಾಡೋದು ಕಷ್ಟ ಇಲ್ಲ, ಮಲೆನಾಡಿನಾಗೆ ಮಳೆ ಜಾಸ್ತಿ ಆಗ್ತತಿ. ಈ ಜೋಳ ಗಿಡ ಹಾಕಿದ್ರೆ ನಮ್ಮಲ್ಲೆಲ್ಲ ಇಳುವರಿ ಬರೋದಿಲ್ಲ, ಮಾಡೋಕ್ಕೂ ಆಗಲ್ಲ ನಮ್ಮಲ್ಲಿ, ಮಳೆ ಜಾಸ್ತಿ ಆಗ್ಬಿಟ್ಟು. ಅದೇ ನಿಮಗೀಗ ಬಯಲಸೀಮೆಯಲ್ಲೆಲ್ಲ ಮಾಡ್ಬೋದು, ಜೋಳ ಯಾವ್ದಾರು ದ್ವಿದಳ ಧಾನ್ಯ ಯಾವ್ದಾರು ಹಾಕ್ಬೋದು, ಮಾಡ್ಬೋದು. ಯಾಕಂದ್ರೆ ಅಂತರ ಜಾಸ್ತಿ ಇರ್ತದಲ್ಲ, ಮಾಡ್ಬೋದು. ದ್ವಿದಳ ಅದರಿಂದ 4 ಕಾಳು ಬರಲಿ ಅಥವಾ ಇಲ್ಲಾಂದ್ರೆ ಅದು ನಮ್ಮ ದನಕರಿಗೆ ಹೊಟ್ಟಾಗ ಆಗ್ತದೆ. ದ್ವಿದಳ ಧಾನ್ಯದಿಂದ ನಿಮಗೂ ಗೊತ್ತಿರೋಂತ ವಿಷಯನೇ, ಭೂಮಿ ತಾಕತ್ ಬರ್ತತಿ ಅಂತಾರೆ. ಅದು ಎಲೆ ಉದುರಿ ಒಳ್ಳೇದು ಅಂತಾನೆ ಹೇಳ್ತಾರೆ ಹಿಂದಿನವ್ರೆಲ್ಲ ಹೇಳೋದು. ಅದೇ ಯಾವಾಗ್ಲೂ ದ್ವಿದಳ ಧಾನ್ಯ ನಮ್ಮ ಹೊಲದಲ್ಲಿ ಇರಬೇಕು, ಇರಬೇಕು, ಇದ್ರ ಒಳ್ಳೇದೇ. ಬೇರೆ ಉಪಕಸು ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಎಷ್ಟೋ ರೈತರು ಆ ರೀತಿ ದ್ವಿದಳ ಧಾನ್ಯದ ಬೆಳೆಗಳನ್ನ ಬೆಳೆದು ಕುರಿ ಆಡು ಸಾಕುದು ಹಿಂಗೆಲ್ಲ ಮಾಡ್ತಾರೆ. ಅದಕ್ಕೂ ಆಹಾರನೂ ಆಯ್ತು, ಮತ್ತೆ ಈ ಆಡು ಕುರಿ ಮಾರಾಟ ಮಾಡಿ ಲಾಭ ಪಡೆಯೋರು ಇದ್ದಾರೆ. ಹೌದು, ಈ ಉಪ ಬೆಳೆ ಮಾಡೋದ್ರಿಂದ ಲಾಭನೇ ಅಲ್ಲ ರೈತರಿಗೆ. ಮತ್ತೆ ಹೂವು ತರಕಾರಿ ಅಂತ ಏನಾರ ಮಾಡಬಹುದು? ಮಾಡಬಹುದು, ಸಾಧ್ಯತೆ, ಅದಕ್ಕೇನು ಸಮಸ್ಯೆ ಆಗೋದಿಲ್ಲ. ನೀವು ನೀರಾವರಿ ಇದ್ದು ಬಿಟ್ರೆ ಮಾಡಬಹುದು. ಆದ್ರೆ ಅದು ಜಾಸ್ತಿ ಬೇರ್ ಕಡಿಬಾರ್ದು ಅನಿಸ್ತದೆ ನನಗೆ, ಉಳುಮೆ ಜಾಸ್ತಿ ಮಾಡಬಾರ್ದು ಅಂತ. ಎಲ್ಲಾ ಕಡೆ ಬೇರಿರೋದ್ರಿಂದ ತೊಂದರೆ ಆಗ್ಬೋದು ಅಂತ ನಂದು ಅನುಭವ ಇಲ್ಲ ಅದ್ರ ಬಗ್ಗೆ. ಈಗ ನಾವೇನಪ್ಪ ಅಡಿಕೆ ಅಂದ್ರೆ 1.5 ಅಡಿ ಗುದ್ದೋಡ್ ನೆಟ್ಬಿಟ್ಟವೆ. ಹಾ, ಅದೇ ಈಗ ಬೇರೆ ಯಾವ್ದಾರ ಮಾಡಿದ್ರೆ ಉಳುಮೆ ಮಾಡ್ಬೇಕಲ್ಲ? ಉಳುಮೆ ಮಾಡೋದು ಬೇಡ, ಅಲ್ಲಿ ಹೆಂಗೋ ನೆರಳು ಇರುತ್ತೆ. ಅಲ್ಲ, ಹಂಗೆ ಹೂವಿನ ಗಿಡ ತರಕಾರಿಗಳನ್ನೆಲ್ಲ ಬೆಳಿಬಹುದು. ನಾವು ಹೋದ ವರ್ಷ ಟ್ರ್ಯಾಕ್ಟರ್ ಹೊಡಿಸಿದ್ವಿ ಅಡಿಕೆ ಹಾಕುವ ಟೈಮಿಗೆ, ರೋಟ್ರಿ ಅಂತ ಇರುತ್ತಲ್ಲ ಅದನ್ನ ಹೊಡಿಸಿ ಮಾಡಿಸಿದ್ವಿ. ಅವಾಗೇನು ಬೇರೆಗೇನು ತೊಂದರೆ ಆಗಲಿಲ್ಲ? ಏನು ತೊಂದರೆ ಆಗಲ್ಲ, ಹಿಂದ್ಗುಟ್ಲೆ ಅಡಿಕೆ ಹಾಕಿಬಿಟ್ಟಿವಿ, ನೀರು ಸರಿಯಾಗಿ ಕೊಟ್ಬಿಟ್ವಲ್ಲ, ಏನು ಸಮಸ್ಯೆ ಆಗಲ್ಲ. ಬೇರೆಯವ್ರದ್ದು ಸಮಸ್ಯೆ ಆಗ್ತತ್ತನೋ ಅನಿಸಿತ್ತು ನಮಗೆ, ಏನೂ ಆಗಿಲ್ಲ. ಕುಂಟಿಗೆ ಏನು ಸಿಕ್ಕುವ ಬೇರು? ಹಾಂ, ಸಿಕ್ಕು. ಹರಿದು? ಹಾಂ, ಹರಿದು. ಈ ಸುಮಾರು ಇಷ್ಟಿಷ್ಟು ದಪ್ಪ ಎಲ್ಲ ಬೇರೆ ಇರ್ತಾವೆ, ಹೆಬ್ಬೆರಳುಗಟ್ಟ. ಹಾಂ, ಇರ್ತಾವೆ ಹೆಬ್ಬೆರಳುಗಟ್ಟ. ಅವು ಮತ್ತೆ ಹರಿಬಾರ್ದು ಅಂತೇಳಿ ಮುರಿಬಾರ್ದು ಅಂತೇಳಿ ಅಂದಾಗ ಯಾಕೆ ಅಷ್ಟೊಂದು ರಿಸ್ಕ್ ಒಳಗೆ ಹೋಗಿದ್ರೆ? ರಿಸ್ಕ್ ತಗೊಳಕಂದ್ರೆ ನಮಗೆ ಸಾಗುವಳಿ ಮಾಡ್ಬೇಕಾಗಿತ್ತಲ್ಲ, ಅಲ್ಲಿ ಅದು ಇದು ಕಳೆಗಳಿಗೆ ಎದ್ದು ಬಿಟ್ಟಿತ್ತು. ಒಂದ್ಸರಿ ಕಲ್ಟಿವೇಶನ್ ಆಗ್ಬಿಟ್ರೆ ನೆಲನೂ ಒಳ್ಳೆ ಭೂಮಿ ಕಾಯ್ತೈತಿ, ಮತ್ತೆ ಅಡಕಿಗೆ ಅನುಕೂಲ ಆಗ್ತೈತಿ ಅನ್ನೋ ಲೆಕ್ಕ ಮಾಡಿದ್ವಿ. ಅದೇನು ಸಮಸ್ಯೆ ಆಗಿಲ್ಲ. ಅಂದ್ರೆ ಮೇ ತಿಂಗಳ ಮಾಡಿಸಿದ್ ಮಳೆಗಾಲ ಶುರು ಆಗ್ಬಿಡ್ತಲ್ಲ, ಬೇರೆ ಹೊರದ್ರೆ ಏನು ಸಮಸ್ಯೆ ಆಗಿಲ್ಲ. ಹಾಗಾಗಿ ಒಟ್ಟಾರೆ ದಾಲ್ಚಿನ್ನಿ ಬೆಳೆಯುವಂತ ರೈತರಿಗೆ ಏನ್ ಹೇಳ್ತೀರಿ? ದಾಲ್ಚಿನ್ನಿ ಬೆಳೆನ ಮಾಡ್ಬೋದು, ಇದು ಒಣ ಬೇಸಾಯ, ಮತ್ತೇನು ಹೆಚ್ಚು ಖರ್ಚಿಲ್ಲದೆ ಇದ್ದಂಥದ್ದು. ಆದ್ರೆ ಕೆಲಸಗಾರರು ಮಾತ್ರ ಜಾಸ್ತಿ ಬೇಕು, ಮಾಡ್ಬೋದು. ಎಲ್ಲಿ ಕೆಲಸಗಾರರು ಇದಾರೋ ಅಲ್ಲಿ ಅಲ್ಲಿ ಮಾಡ್ಬೋದು, ಕೆಲಸಗಾರರ ಸಮಸ್ಯೆ ಇಲ್ಲ ಅಂದಾಗ ಮಾಡ್ಬೋದು. ಇನ್ನು ಮಾರಾಟಕ್ಕೆ ಏನು ತೊಂದರೆ ಇಲ್ಲ? ಮಾರಾಟಕ್ಕೆ ಏನು ತೊಂದರೆ ಇಲ್ಲ. ಈಗ ಲೋಕಲ್ ಆಗಿ ಮನೆಗೆ ಬಂದು ತಗೊಂಡು ಹೋಗ್ತಾರೆ, ಇಲ್ಲ ಸಂಘ ಸಂಸ್ಥೆಗಳಿದಾವೆ ಕದಂಬದಲ್ಲಿ ತಗೊಂತಾರೆ. ವಿದೇಶಕ್ಕೂ ಹೋಗುತ್ತಿದ್ದು? ವಿದೇಶಕ್ಕೂ ಅತ್ಯಂತ ಬೇಡಿಕೆ ಇರುವಂತಹ ಬೆಳೆ.

ಕೊನೆಯಲ್ಲಿ ಕೇಳಿ ಗೌರಿ ಹಬ್ಬದ ಸಮಯದಲ್ಲಿ 9 ದಿನ ನೃತ್ಯ ಮಾಡಿ ಹಾಡುವ ಹಾಡು. ಸರಿ ಸೋನೆ ರೋ ಸರಿ ಸೋನೆ ರೋ ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಅಕ್ಕವ್ವ ಕೃಷ್ಣ ಲಮಾಣಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಸಮುದಾಯದ ಹಾಡುಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ. ಕೆಳಗುರಿ, ಈ ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅಮೃತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಗಲಿದೆ. ವಿಷಯ 1937 ಪ್ರಾಂತೀಯ ಚುನಾವಣೆಗಳು ಹಾಗೂ ರಾಜ್ಯ ಕರಾವಳಿಯಲ್ಲಿ ಪ್ರದೇಶದ ಹೋರಾಟಗಳು. ಭಾಗವಹಿಸುವ ತಜ್ಞರು ಡಾ ತುಕಾರಾಂ ಪೂಜಾರಿ, ಡಾ ಪಿವಿ ಭಂಡಾರಿ, ಉದಯ್ ಸರ್ಪಮಾಲೆ, ಡಾ ಮೋನಾ ಮೆಂಡೋಸಾ, ಡಾ ಪ್ರಭಾತ್ ಬಾಲ್ನಾಡು, ನಿರ್ಮಾಣ ಪಿಎಸ್ ಸೂರ್ಯನಾರಾಯಣ ಭಟ್. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಜೀವನ್ಮುಖಿ ಮಹಿಳಾ ಸಂಚಿಕೆ, ಪ್ರಸ್ತುತಿ ಕೆಪಿ ಮೀನಾ ಹಾಗೂ ಎಸ್ ಸುಬ್ರಹ್ಮಣ್ಯ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:30 ಪ್ರಸಾರವಾಗುವ ಆರೋಗ್ಯ ಕಾರ್ಯಕ್ರಮದಲ್ಲಿ ಜಲ ಸಂರಕ್ಷಣೆ ಹಾಗೂ ಆರೋಗ್ಯದ ಕುರಿತು ಡಾ ಗೋಪಾಲ್ ದಾಬಡಿ ಅವರೊಂದಿಗೆ ಸಂದರ್ಶನ. ನಂತರ ಅಂಗದಾನ ಕುರಿತು ಮಾತನಾಡುತ್ತಾರೆ ಡಾ ನಾಗರಾಜ ನಾಯ್ಕ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.